ರಮಣ ಶೀಲ ತಾಂಗಿ ರಮಣ ಕರುಣ ತಾಳಿ ನಿನ್ನ ಪೊರೆವನು ಶೀಲ ತಾಂಗಿ ರಮಣ ಏಳು ಮಗನೇ ಏಳು ಮಗನೆ ಪಾಂಡು ಕುಲದ ಏಳಿಗೆಯನ್ನು ಕಂಡೆನು ಏಳು ಮಗನೇ ಹರಸಿದ ಭೀಷ್ಮನಲ್ಲಿ ಪಾಂಡು ತನ್ನ ಮನದ ಅಭಿಲಾಷೆವೊಂದನ್ನು ಹೇಳಿಕೊಳ್ಳುತ್ತಾನೆ. ತಾನು ದಿಗ್ವಿಜಯಕ್ಕೆ ಹೋಗಬೇಕು ಅಂತ ತನ್ನ ಬಯಕೆ ಅನ್ನುತ್ತಾನೆ. ಬೊಪ್ಪನೆ ಲಾಲಿಪು ದೆನ್ನಯ ಪಾಂಡುವನ್ನು ದಿಗ್ವಿಜಯದ ಯುದ್ಧಕ್ಕಾಗಿ ಕಳುಹಿಸುವುದು ಹೇಗೆ? ಭೀಷ್ಮ ತನ್ನ ಚಿಂತೆಯನ್ನು ಹೇಳ್ತಾನೆ. ಸುರನದಿ ನಂದನನು ಪೇಳಿದ ಸುರನದಿ ನಂದನನು ಪೇಳಿದ ತರಳನೆ ಸಣ್ಣವನು ಚಿಂತೆಗೆ ಸಮೀಪದಲ್ಲಿದ್ದ ಪಾಂಡುವಿನ ತಮ್ಮ ವಿದುರ ಒಂದು ಸಮಾಧಾನವನ್ನು ಹೇಳ್ತಾನೆ. ವಿದುರ ತಾ ನಗುತ್ತೆಂದ ವಿದುರ ತಾ ನಗುತ್ತೆಂದ ಚಿಂತೆ ಇದೆ ತಾಕೆ ಜೊತೆಗೆ ತಾನು ಹೋಗ್ತೇನೆ, ಅವನ ರಕ್ಷಣೆಗೆ ನಿಲ್ಲುತ್ತೇನೆ ಅಂತ ವಿದುರನೇನು ಹೇಳಿದ. ಆದರೆ ವಿದುರನು ಸಣ್ಣವನೇ ತಾನೆ, ಹಾಗಾದರೆ ಯಾರಾದರೂ ಹಿರಿಯರು ಬೇಡುವೆ ಜೊತೆಯಲ್ಲಿ. ಆಗ ಪಾಂಡು ಒಂದು ಪರಿಹಾರದ ದಾರಿಯನ್ನು ಹೇಳ್ತಾನೆ. ಇದನ್ನು ಕೇಳ್ದ ಪಾಂಡು ನುಡಿದನು ವಿದುರ ನಿಂದಿ ಮಾತು ಸಹಜವು ಇದನ್ನು ಕೇಳ್ದ ಪಾಂಡು ನುಡಿದನು ವಿದುರ ನಿಂದಿ ಮಾತು ಸಹಜವು ಭದ್ರಭೂವರ ಶಲ್ಯ ನಿನ್ನೆಡೆ ಹೊರಗಿ ಬರಲಿ

ಪರಿಣಿ